ಇದಂತೂ ತುಂಬಾ ಮಹತ್ವಪೂರ್ಣವಾದದ್ದು. ಇದರಲ್ಲಿ ಎಲ್ಲ ಕೇಳುಗರು ಭಾಗವಹಿಸಬಹುದು. ಖಂಡಿತವಾಗಿ. ಭಾರತ್, ಕಳೆದ ವಾರದ ಪ್ರಶ್ನೆಗೆ ಸರಿ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ಕೇಳೋಣ ಅಲ್ವಾ? ನಮ್ಮ ಕಳೆದ ಸಂಚಿಕೆಯ ಪ್ರಶ್ನೆ, ಯಾವ ದಿನದಿಂದ ಚುನಾವಣೆ ಮಾದರಿ ನೀತಿ ಸಂಹಿತೆ